ಸಾಗರ ತಾಲೂಕು ಯಳವರ್ಸಿ ತೋಟಗಾರಿಕಾ ಕ್ಷೇತ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರಮೇಶ ಬಿ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಎಚ್ಎಂ ಮಹೇಶ್. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾಗರದ ಯಳವರ್ಸಿ ತೋಟಗಾರಿಕಾ ಕ್ಷೇತ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ರಮೇಶ್ ಬಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತಿನ ಒಂದು ತಮ್ಮ ಒಂದು ಫಾರ್ಮ್ಗೆ ನಾವು ಬಂದಿದ್ದೀವಿ. ಇಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಏನೇನು ಗಿಡಗಳಿದ್ದಾವೆ, ಯಾವ ರೀತಿ ಈ ರೈತರಿಗೆ ಯಾವ ರೀತಿ ಸರ್ಕಾರದಿಂದ ಸಿಗ್ತಕ್ಕಂಥ ಪ್ರಯೋಜನಗಳು ಏನು ಹೇಳ್ತೀರಾ ಸರ್? ಸರ್, ಇದು ಯಳವರ್ಸಿ ತೋಟಗಾರಿಕಾ ಕ್ಷೇತ್ರ ಅಂತೇಳಿ ಇಲ್ಲಿ ಯಾವುದೇ ರೈತರಿಗೆ ಸಹಾಯಧನ ಕೊಡುವಂಥ ಸಿಸ್ಟಮ್ ಇಲ್ಲ. ಇಲ್ಲಿ ಏನು ಅಂತ ಹೇಳಿದರೆ, ರೈತರಿಗೆ ಇಲ್ಲಿ ಸರ್ಕಾರಿ ದರಗಳಲ್ಲಿ ಸಸಿಗಳು ಲಭ್ಯವಿದೆ. ನಮ್ಮ ಮಲೆನಾಡಲ್ಲಿ ಅಥವಾ ಬಯಲುಸೀಮೆಯಲ್ಲಿ ಅಕ್ಕಪಕ್ಕ ತಾಲೂಕುಗಳಿಗೆ ಉಪಯೋಗ ಆಗುವಂಥ ಸಸಿಗಳನ್ನು ನಾವು ಇಲ್ಲಿ ಉತ್ಪಾದನೆ ಮಾಡ್ತೀವಿ. ಆದ ರೀತಿ ಹೇಳೋದಾದರೆ, ಇಲ್ಲಿ ನಾವು ಪ್ರತಿ ವರ್ಷನೂ ಕೂಡ ಒಂದು ನಮ್ಮ ಸರ್ಕಾರದ ಏನು ಟಾರ್ಗೆಟ್ಗಳೇನಿರ್ತವೋ ಅದರ ಮಾನದಂಡವಾಗಿಟ್ಟುಕೊಂಡು ನಾವು ಕೆಲವೊಂದು ವೆರೈಟಿಗಳನ್ನೆಲ್ಲ ಮತ್ತು ಸಸಿಗಳನ್ನು ಉತ್ಪಾದನೆ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಹೇಳೋದಾದರೆ, ಇಲ್ಲಿ ನಮ್ಮ ಮಲೆನಾಡಲ್ಲಿ ಅತಿ ಹೆಚ್ಚಾಗಿ ಬೇಕಾಗಿರುವಂಥವನ್ನೇ ನಾವು ಮಾಡ್ತೀವಿ. ಅದರಲ್ಲಿ ಒಂದೇದು ಅಂತ ಹೇಳಿದ್ರೆ, ಒಂದೇದು ನಾವು ಕಾಳುಮೆಣಸನ್ನ ಮಾಡ್ತೀವಿ. ಪ್ರತಿ ವರ್ಷ ಕಾಳುಮೆಣಸು ಮಾಡ್ತೀವಿ. ಕಾಳುಮೆಣಸಲ್ಲಿ ಸಾಕಷ್ಟು ತಳಿಗಳು ಮಾಡ್ತೀವಿ. ಆ ತಳಿಗಳನ್ನು ನಮ್ಮ ಮಲೆನಾಡಿಗಾಗಿರ್ಬೋದು ಅಥವಾ ಅಕ್ಕಪಕ್ಕ ತಾಲೂಕುಗಳಿಗಾಗಿರ್ಬೋದು ಬೇಕಾದಂಥ ತಳಿಗಳನ್ನು ಮಾಡಿ ರೈತರಿಗೆ ಸರ್ಕಾರಿ ದರಗಳನ್ನು ಮಾರಾಟ ಮಾಡ್ತೀವಿ. ಎರಡನೇದು, ಅದು ಬಿಟ್ಟರೆ ನಮ್ಮ ಮಲೆನಾಡಲ್ಲಿ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಡಿಕೆ ತೋಟಗಳಿದ್ದಾವೆ. ಇಲ್ಲಿ ಸಾಂಬಾರು ಬೆಳೆಗಳಿಗೆ ಭಾಳ ಬೇಡಿಕೆ ಇರುವಂಥ ಏರಿಯಾ ಇದು. ಹಾಗಿರೋದ್ರ ಮತ್ತೆ ಇಲ್ಲಿ ಬೆಳಿಲೂಬಹುದು, ಸಾಂಬಾರು ಬೆಳೆಗಳನ್ನ ಚೆನ್ನಾಗಿ ಬೆಳಿಬಹುದು. ಹಾಗಿರೋದ್ರಿಂದ ನಾವು ಇಲ್ಲಿ ಏಲಕ್ಕಿ ಆಗಿರ್ಬೋದು, ಕಾಳುಮೆಣಸ್ ಆಗಿರ್ಬೋದು, ಲವಂಗ ಆಗಿರ್ಬೋದು, ಜಾಯಿಕಾಯಿ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಚಕ್ಕೆ ಅಂದ್ರೆ ದಾಲ್ಚಿನ್ನಿ ಅಂತಾನು ಹೇಳ್ತೀವಿ, ಅದಾಗಿರ್ಬೋದು, ಕಾಫಿ ಆಗಿರ್ಬೋದು, ಮತ್ತೆ ಇಲ್ಲಿ ಹೆಚ್ಚಿನದಾಗಿ ಮಲೆನಾಡಲ್ಲಿ ಅಪ್ಪೆಮಿಡಿಗೆ ಒಂದು ಟ್ರೆಂಡಿಂಗ್ ಇದೆ. ಮತ್ತೆ ನಮ್ಮಲ್ಲಿ ಇಲ್ಲಿ ಜಿ ಐ ಆರ್ ಸೆಂಟರ್ ಇರೋದ್ರಿಂದ ಅಪ್ಪೆಮಿಡಿ ಸಸಿಗಳನ್ನು ಕೂಡ ಉತ್ಪಾದನೆ ಮಾಡ್ತೀವಿ. ಅದರ ಜೊತೆಗೆ ಅಡಿಕೆ ಸಸಿಗಳನ್ನು ಉತ್ಪಾದನೆ ಮಾಡ್ತೀವಿ, ಮತ್ತೆ ತೆಂಗಿನ ಸಸಿಗಳನ್ನು ಉತ್ಪಾದನೆ ಮಾಡ್ತೀವಿ, ಮತ್ತು ಹಲಸಿನ ಸಸಿನೂ ಕೂಡ ಉತ್ಪಾದನೆ ಮಾಡ್ತೀವಿ. ಮತ್ತು ಬೇಡಿಕೆ ಅನುಗುಣವಾಗಿ ಕೋಕೋ ಸಸಿಗಳು ಮತ್ತೆ ಇತರೆ ಬೇಕಾಗಿರುವಂತಹ ಸಸಿಗಳು, ಪಪಾಯ ಸಸಿಗಳನ್ನು ಕೂಡ ಉತ್ಪಾದನೆ ಮಾಡ್ತೀವಿ. ನುಗ್ಗೆ ಸಸಿನೂ ಉತ್ಪಾದನೆ ಮಾಡ್ತೀವಿ. ಉತ್ಪಾದನೆ ಮಾಡಿ ಸರ್ಕಾರಿ ದರಗಳಲ್ಲಿ ರೈತರಿಗೆ ನೀಡ್ತೀವಿ. ಇದಕ್ಕೆ ಯಾವುದೇ ಆರ್ ಟಿ ಸಿ ಕೊಡೋದಾಗಿರಲಿ ಯಾವ್ದಿರಲಿ ಆ ತರದ ಏನೂ ಇಲ್ಲ. ಇದೇನಿದ್ರೆ ಸರ್ಕಾರಿ ದರ ಏನು ನಿಮಗೆ ನಿಗದಿತ ಮಾಡಿರ್ತದೆ ಸರ್ಕಾರ, ಆ ಅಮೌಂಟ್ ಕೊಟ್ಟು ಬಿಟ್ಟು ನಮ್ಮಲ್ಲಿ ಬಿಲ್ ಹಾಕಿಸಿ ನೀವು ಗಿಡಗಳನ್ನ ಖರೀದಿ ಮಾಡಬಹುದು. ಜೊತೆಗೆ ಸರ್ಕಾರಿ ಬೆಲೆ ಅಂತ ಹೇಳಿದ್ರಿ, ತಾವು ಯಾವ ಗಿಡಗಳನ್ನ ತಾವು ಇಲ್ಲಿ ಮಾಡ್ತೀರಿ? ರೈತರು ಬರೀ ಕೇವಲ ಆರ್ ಟಿ ಸಿ ಕೊಟ್ಟರೆ ನಿಮ್ಮ ಹತ್ರ ಬರಬಹುದಾ? ಮತ್ತೆ ಅದಕ್ಕಿರ್ತಕ್ಕಂಥ ಬೆಲೆಗಳ ಬಗ್ಗೆ ಸರ್, ಒಂದೇದು ಅಪ್ಪೆ ಮಿಡಿ ಮಾಡ್ತೀವಿ ಅಂತ ಹೇಳಿದೆ. ಅಪ್ಪೆ ಮಿಡಿ ಮಾಡ್ತೀವಿ, ಅದರಲ್ಲಿ ಡಿಫ್ರೆಂಟ್ ತಳಿಗಳು ಮಾಡ್ತೀವಿ. ಎಲ್ಲಾ ತಳಿಗಳು ಕೂಡ 50 ರೂಪಾಯಿ ರೇಟ್ ಇರುತ್ತೆ. ಅದೇ ರೀತಿ ಕಾಳುಮೆಣಸು ಮಾಡ್ತೀವಿ. ಕಾಳುಮೆಣಸಲ್ಲಿ ಎಲ್ಲಾ ವೆರೈಟಿಗಳು ಮಾಡ್ತೀವಿ, ಬೇರೆ ಬೇರೆ ವೆರೈಟಿ. ನಿಮಗೆ ಈ ಕಡೆ ಸೂಟಬಲ್ ಇರುವಂತಹ ವೆರೈಟಿ, ಅದು ಕೂಡ ಒಂದು ಪಾಕೆಟ್ಗೆ 11 ರೂಪಾಯಿಯಲ್ಲಿ ಕೊಡ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಏಲಕ್ಕಿ ಮಾಡ್ತೀವಿ, ಅದು ಒಂದು ಪಾಕೆಟ್ಗೆ 14 ರೂಪಾಯಿ ಅಂತ ಕೊಡ್ತೀವಿ, ಯಾವ್ದಾದ್ರು ವೆರೈಟಿ ಆಗಿರ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ನಾವು ಚಕ್ಕೆ ಗಿಡ ಮಾಡ್ತೀವಿ, ಅದಕ್ಕೆ 15 ರೂಪಾಯಿ ಸರ್ಕಾರಿ ದರಗಳಲ್ಲಿ 15 ರೂಪಾಯಿ ಕೊಡ್ತೀವಿ. ಮತ್ತೆ ಜಾಯಿಕಾಯಿ ಮಾಡ್ತೀವಿ, ಜಾಯಿಕಾಯಿಗೆ 20 ರೂಪಾಯಿ ಇದೆ ಸರ್ಕಾರಿ ದರ, 20 ರೂಪಾಯಿಯಲ್ಲಿ ಜಾಯಿಕಾಯಿ ಗಿಡಗಳನ್ನು ಕೊಡ್ತೀವಿ. ಮತ್ತೆ ಕಾಫಿ ಗಿಡಗಳು ಮಾಡ್ತೀವಿ, ಕಾಫಿ ಗಿಡಗಳಿಗೆ 9 ರೂಪಾಯಿ ರೇಟ್ ಇದೆ ಸರ್ಕಾರಿ ದರ, 9 ರೂಪಾಯಿಗೂ ಕೊಡ್ತೀವಿ. ಮತ್ತೆ ತೆಂಗಿದೆ, ತೆಂಗು ಕೂಡ 75 ರೂಪಾಯಿ ಇದೆ, ಅದು 75 ರೂಪಾಯಿ ಕೊಡಬೇಕು. ಅಡಿಕೆ 20 ರೂಪಾಯಿ ಇದೆ ರೇಟು, 20 ರೂಪಾಯಿಯಲ್ಲಿ ಅಡಿಕೆ ಸಸಿಗಳು ಕೊಡ್ತೀವಿ. ಅದೇ ರೀತಿ ಹಲಸು 50 ರೂಪಾಯಿ ರೇಟ್ ಇದೆ, 55 ರೂಪಾಯಿ ರೇಟ್ ಇದೆ, 55 ರೂಪಾಯಿ ಕೊಡ್ತೀವಿ. ಇದೇ ತರ ಸರ್ಕಾರಿ ದರಗಳಲ್ಲಿ ಯಾವ್ಯಾವ ನಾವು ಉತ್ಪಾದನೆ ಮಾಡ್ತೀವೋ ಸರ್ಕಾರಿ ದರಗಳಲ್ಲಿ ಮಾಡ್ತೀವಿ. ಬಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ನರ್ಸರಿಯಲ್ಲಿ ಕಂಪೇರ್ ಮಾಡಿದ್ರೆ ಸರ್ಕಾರಿ ದರಗಳು ಬಹಳ ಕಡಿಮೆ ರಿಯಾಯಿತಿಯಲ್ಲಿ ರೈತರಿಗೆ ಸಿಗುತ್ತೆ, ಮತ್ತೆ ಅವರು ಹೆಚ್ಚಿನ ಪ್ರಮಾಣದಲ್ಲೂ ತಗೊಂಡು ಹಾಕ್ಬೋದು. ಮಾದರಿ ತೋಟಗಳು ಅಂತ ಹೇಳ್ತಾರೆ ಸರ್, ಅದು ಹಂಗಂದ್ರೆ ಏನು, ಯಾವ ರೀತಿ ಅಂತ ಹೇಳ್ತೀರಿ? ಸರ್, ನಮ್ಮಲ್ಲಿ ಮಾದರಿ ತೋಟಗಳು ಅಂದ್ರೆ ನಾವು ಬರೀ ನರ್ಸರಿ ಒಂದೇ ಅಲ್ಲ ಮಾಡೋದು. ಇಲ್ಲಿ ನರ್ಸರಿ ಹೊರತುಪಡಿಸಿ ಕೂಡ ಕೆಲವೊಂದು ರೈತರಿಗೆ ಮಾದರಿಯಾಗಿರುವಂತಹ ತೋಟಗಳನ್ನು ಕೂಡ ನಿರ್ಮಾಣ ಮಾಡಿದೀವಿ, ಮತ್ತೆ ಮಾಡ್ತಾನೂ ಇರ್ತೀವಿ ಆ ಸಂದರ್ಭದ ತಕ್ಕಂತೆ. ಆ ರೀತಿ ಹೇಳೋದಾದ್ರೆ, ನಾವು ಇಲ್ಲೊಂದು ಹೈಬ್ರಿಡ್ ಡಿಜೆ ಹೈಬ್ರಿಡ್ ಮತ್ತೆ T into D ಮತ್ತೆ D into T ಮತ್ತೆ ಮಲೇಷಿಯನ್ ಆರೆಂಜ್ ಡಾರ್ಫ್ ಇಂತ ಡಿಫ್ರೆಂಟ್ ವೆರೈಟಿಗಳನ್ನು ನಾವು ಇಲ್ಲಿ ಪ್ಲಾಂಟಿಂಗ್ ಮಾಡಿದೀವಿ. ಇದನ್ನೆಲ್ಲ ಇದು ಒಂದು ಡೆಮೋ ಪ್ಲಾಟ್ ತರ ಮಾಡ್ತೀವಿ, ಮಾದರಿ ತೋಟ ತರ ಮಾಡ್ತೀವಿ. ಮಾದರಿ ತರ ತೋಟ ತರ ಮಾಡಿಬಿಟ್ಟು ಎಲ್ಲ ರೈತರಿಗೆ ಇದನ್ನ ಮಾಹಿತಿ ಕೊಡ್ತೀವಿ. ಹಿಂಗೆ ನಮ್ಮಲ್ಲಿ ಡೆಮೋ ಪ್ಲಾಟ್ ಮಾಡಿದೀವಿ, ಈ ತರ ಇದೆ, ನಿಮಗೆ ಇಳುವರಿ ಈ ತರ ಬರ್ತಾ ಇದೆ, ನೀವು ಇದನ್ನ ಮಾಡ್ಕೋಬಹುದು, ಬಂದು ನೋಡಬಹುದು ಅಂತ ಹೇಳಿ ರೈತರುಗಳಿಗೆಲ್ಲ ಮಾದರಿಯಾಗಿ ನಾವು ತೋಟ ಮಾಡಿಬಿಟ್ಟು ಅವ್ರು ನೋಡಿ ಅವರು ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಮುಂದಿನ ದಿನಗಳಲ್ಲಿ. ಆ ರೀತಿ ಒಂದು ಮಾದರಿ ತೋಟ ಮಾಡ್ತೀವಿ. ಅದೇ ತರ ಇಲ್ಲಿ ಹಲ್ಸ್ ಇದೆ, ಡಿಫ್ರೆಂಟ್ ಹಲ್ಸ್ಗಳು ವೆರೈಟಿಗಳಿದಾವೆ, ಆ ವೆರೈಟಿಗಳನ್ನು ಕೂಡ ಮಾದರಿಯಾಗಿ ಮಾಡಿದೀವಿ. ಅದು ಕೂಡ ಬೇರೆ ರೈತರಿಗೆ ಓ ಹಲ್ಸ್ ಬೆಳೆನ ಈ ರೀತಿ ಮಾದರಿಯಾಗಿ ಮಾಡಬಹುದು, ಈ ತರ ಮಾಡಬಹುದು, ಇಳುವರಿ ಇಷ್ಟಿದೆ, ಇದರದು ರೈತರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋ ಒಂದು ಪ್ಲಾಟ್ ಮಾಡಿದೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಅಪ್ಪೆಮಿಡಿ ಗಿಡಗಳು ಮಾಡಿದೀವಿ. ಅಪ್ಪೆಮಿಡಿ ಪ್ಲಾಟ್ಗಳಿದಾವೆ. ಅಪ್ಪೆಮಿಡಿ ಅಂದ್ರೆ ನಮ್ಮ ಮಲೆನಾಡಲ್ಲಿ ಭಾರಿ ಡಿಮಾಂಡ್ ಇರುವಂತದ್ದು. ಇಲ್ಲಿ ನೈಸರ್ಗಿಕವಾಗಿ ಸಾಕಷ್ಟು ಅವಾಗಿಂದ ಹಳೆಯ ಕಾಲದಿಂದನೂ ಕೂಡ ಇಲ್ಲಿ ಅಪ್ಪೆಮಿಡಿಗಳನ್ನು ಬೆಳೀತಾ ಇದಾರೆ ಅಂದ್ರೆ ಕಾಡಲ್ಲಿ, ಹೊಳೆ ಸಾಲಲ್ಲಿ, ಮತ್ತೆ ಮರ ಹಿತ್ತಲಲ್ಲಿ ಈ ತರ ಗಿಡಗಳಿದ್ವು. ಅದನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ಕೆಲವೊಂದು ವೆರೈಟಿಗಳನ್ನೆಲ್ಲ ಸಸಿ ಮಾಡಿಬಿಟ್ಟು ವೆರೈಟಿಗಳಿಗೆ ಸಯಾನ್ ತಗೊಂಡ್ಬಂದು ಕಸಿ ಮಾಡಿ ಅದರ ವೆರೈಟಿಗಳನ್ನ ಪ್ಲಾಟ್ ಮಾಡ್ಕೊಂಡಿದೀವಿ. ಅದು ಒಂಥರ ಮಾಡಲ್ ಇಲ್ಲಿ ಡಿಮಾಂಡ್ ಇರೋದ್ರಿಂದ ಅದನ್ನು ಕೂಡ ಒಂದು ಮಾಡಲ್ ಪ್ಲಾಟ್ ಆಗಿ ಮಾಡಿದೀವಿ. ಅದು ಹೊರತುಪಡಿಸಿದ್ರೆ ಗೇರ್ ಗಿಡದ್ದು ಕೂಡ ಒಂದು ಮಾದರಿ ಕ್ಷೇತ್ರ ಐತೆ ನಮ್ಮಲ್ಲಿ. ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಗೇರ್ಗಳು, ಅವಾಗ ಹಳೆ ವೆರೈಟಿಗಳು ಬೇರೆ ಇದ್ವು, ಹೊಸ ವೆರೈಟಿಗಳು ಬೇರೆ ಬಂದಿದಾವ. ಈಗ ಅದರಲ್ಲಿ ಹೊಸ ವೆರೈಟಿ ಆಧುನಿಕವಾಗಿ ರೈತರಿಗೆ ಹೆಚ್ಚಿನ ಲಾಭ ಇರುವಂತಹ ವೆರೈಟಿಗಳನ್ನ ಒಂದು ಡೆಮೋ ಮಾಡಿದೀವಿ. ಅಂದ್ರೆ ಅದು ಅಧಿಕ ಸಾಂದ್ರತೆ ಇರ್ಬೋದು, ಅಂದ್ರೆ ಹತ್ರ ಹಾಕುವಂತದ್ದು ಇರ್ಬೋದು, ಮತ್ತೆ ಕೆಲವೊಂದು ವೆರೈಟಿಗಳನ್ನು ಪ್ರೂನಿಂಗ್ ಮಾಡುವಂತವು ವೆರೈಟಿಗಳಿದಾವೆ. ಆ ವೆರೈಟಿಗಳನ್ನು ಕೂಡ ನಾವು ಇಲ್ಲಿ ಹಾಕೊಂಡಿದೀವಿ. ಅದು ಕೂಡ ರೈತರು ಬಂದವರಿಗೆ ಈ ರೀತಿ ನಾವು ಮಾಡಿದೀವಿ, ನೀವು ಮಾಡಬಹುದು, ಈಲ್ಡ್ ಬರುತ್ತೆ ಅಂತ ಪ್ರಾಕ್ಟಿಕಲಿ ರೈತರಿಗೆ ತೋರಿಸುವಂತ ತೋಟಗಳನ್ನು ನಿರ್ಮಾಣ ಮಾಡಿದೀವಿ. ಈ ಸದ್ಯಕ್ಕೆ ನಮ್ಮಲ್ಲಿ 4 ತೋಟಗಳಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ತೋಟ ಮಾಡಬೇಕು, ಮಾದರಿ ತೋಟಗಳು ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇದೆಲ್ಲ ತಾವು ಹೇಳಿದ್ರಿ, ಇವನ್ನೆಲ್ಲ ರೈತರು ಯಾವ ರೀತಿ ತಮ್ಮ ಬಂದು ನೋಡಬೇಕು, ಅದರಿಂದ ಮಾದರಿನ ತಾವು ತಿಳ್ಕೊಳೋದಾದ್ರೆ ಏನೇನು ಮಾಡಬೇಕು ಅಂತ ಹೇಳ್ತೀರಿ? ಏನಿಲ್ಲ, ಅವರು ನೇರವಾಗಿ ನಮ್ಮ ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್ ಇದೆ, ಮತ್ತೆ ಯೂನಿವರ್ಸಿಟಿ ಇದೆ, ಇಲ್ಲಿ ಶಿವಮೊಗ್ಗದಲ್ಲಿ ಯೂನಿವರ್ಸಿಟಿ ಇದೆ, ಮತ್ತೆ ನಮ್ಮ ತೋಟಗಾರಿಕೆ ಕ್ಷೇತ್ರಗಳಿದಾವೆ ಅಲ್ಲಿ, ಮತ್ತೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸೆಂಟರ್ಗಳಿದಾವೆ. ಅಲ್ಲೆಲ್ಲ ಬಂದು ವಿಚಾರ ಮಾಡಿದಾಗ ನಾವು ಇಂಥ ಬೆಳೆ ಮಾಡಬೇಕು ಅಂತ ಹೇಳಿದಾಗ, ನಮ್ಮ ಇಂಥ ತೋಟಗಾರಿಕಾ ಕ್ಷೇತ್ರದಲ್ಲಿ ಪ್ರಾಯೋಗಿಕವಾಗಿ ನಾವು ಬೆಳೆಗಳು ಬೆಳೆದಿದ್ದೀವಿ, ಅದರಲ್ಲಿ ಯಶಸ್ಸಾಗಿದೆ, ನೀವು ರೈತರು ಬಂದು ನೀವು ಅದನ್ನು ನೋಡಿಕೊಂಡು ಅದರಲ್ಲಿ ತರಬೇತಿ ಅಲ್ಲ ಅಧಿಕಾರಿಗಳ ಹತ್ರ ತರಬೇತಿ ಪಡ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಪ್ಲಾಟ್ಗಳನ್ನು ಮಾಡ್ಕೋಬಹುದು, ಯಾವ ರೀತಿ ಮಾಡಬಹುದು ಅಂತ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತೆ ನೋಡಿ ಕಲಿ ಮಾಡಿ ತಿಳಿ ಅಂತ ಹೇಳ್ತಾರೆ. ಅದರಲ್ಲಿ ನೀವು ಕಣ್ಣಿಂದ ಒಂದ್ಸಲ ನೋಡಿದಾಗ ಓ ಈ ಮಾಡಬಹುದು, ಇದು ಇಳುವರಿ ಇದೆ, ಯಾವ ಅಂತರದಲ್ಲಿ ಹಾಕ್ಬಹುದು ಅನ್ನೋ ಎಲ್ಲಾ ಮಾಹಿತಿ ಕೂಡ ನಿಮಗೆ ಸಿಗೋದ್ರಿಂದ ರೈತರು ಇದನ್ನ ಅಳವಡಿಸ್ಕೋಬಹುದು, ಮತ್ತೆ ಹೆಚ್ಚಿನ ಆದಾಯಗಳನ್ನ ಪಡ್ಕೋಬಹುದು, ಮತ್ತೆ ಅವರು ಮಾಡ್ಕೊಳ್ಳಿಕ್ಕೂ ಸುಲಭ ಆಗುತ್ತೆ. ಈ ರೀತಿ ರೈತರುಗಳಿಗೆ ಉಪಯೋಗ ಆಗುತ್ತೆ. ರೈತರು ತಮ್ಮಲ್ಲಿ ಬಂದು ಮಾಹಿತಿನ ಪಡ್ಕೋಬೇಕು ಅಂತಂದ್ರೆ ಯಾವ ತರ ಸರ್? ಇಲ್ಲ, ನಮ್ಮಲ್ಲಿ ತರಬೇತಿಗಳು ಮಾಡುವಂತದ್ದು ಇಲ್ಲ. ನಮ್ಮಲ್ಲಿ ಬಂದ್ರೆ, ಬೆಳಿಗ್ಗೆ ರೈತರು ಬಂದ್ರೆ ಸಾಯಂಕಾಲದವರೆಗೆ ಅವರಿಗೆ ತರಬೇತಿ ಮಾಡಿ ತೋರಿಸಿ ಅವರಿಗೆ ಪ್ರಾಕ್ಟಿಕಲ್ ಆಗಿ ಯಾವ ತರ ಇದೆ ಅಂತ ನೋಡಿ ನಮ್ಮಲ್ಲ ಕೆಲವೊಂದು ಮಾಹಿತಿಗಳನ್ನು ಅವರಿಗೆಲ್ಲ ಕೊಟ್ಟು, ಅಥವಾ ಅವರಿಗೆ ನಮ್ಮಲ್ಲಿ ಸಿಗುವಂತ, ನಾವು ನರ್ಸರಿ ಮಾಡೋದ್ರಿಂದ ಅವರಿಗೆ ನಮ್ಮಲ್ಲೇ ಗಿಡ ಕೂಡ ಕೆಲವೊಂದು ಲಭ್ಯವಿದೆ. ನಮ್ಮಲ್ಲಿ ಏನು ಈ ಮಾದರಿ ತೋಟಗಳು ಮಾಡಿದೀವಲ್ಲ, ಮಾದರಿ ತೋಟದ್ದೇ ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತೀವಿ. ಅವರಿಗೆ ಒಂದು ಪ್ರಾಕ್ಟಿಕಲ್ ಆಗಿ ಪ್ಲಾಟ್ ತೋರಿಸಿ ಮತ್ತೆ ಅವರಿಗೆ ಮಾಹಿತಿಗಳನ್ನ ಕೊಟ್ಟು ಪ್ಲಸ್ ಅವರಿಗೆ ಸಸಿಗಳನ್ನು ಕೂಡ ಸರ್ಕಾರಿ ದರಗಳಲ್ಲಿ ನಾವು ಕೊಡಬಹುದು. ಅವ್ರು ಇಷ್ಟು ಉಪಯೋಗ ಪಡ್ಕೋಬಹುದು. ಮುಂದಿನ ದಿನಗಳಲ್ಲಿ ಏನಾದರೂ ರೋಗ ರುಜಿನಗಳು ಅಥವಾ ಏನಾದರೂ ಮೇಂಟೆನೆನ್ಸ್ ಸಮಸ್ಯೆಗಳು ಬಂದ್ರೆ ನಮ್ಮಲ್ಲಿ ಬಂದು ನೋಡಬಹುದು, ಅಥವಾ ನಮ್ಮ ಹತ್ರ ಮಾಹಿತಿಯನ್ನು ಪಡ್ಕೋಬಹುದು. ಅದು ಬಿಟ್ಟರೆ ನಮ್ಮಲ್ಲಿ ತರಬೇತಿ ಅಂತ ಏನು ನಾವು ಮಾಡೋದಿಲ್ಲ. ಅವರು ನೇರವಾಗಿ ಬಂದ್ಬಿಟ್ಟು ತಾಕು ಪರಿಶೀಲನೆ ಮಾಡ್ಕೊಂಡು, ತಾಕು ನೋಡ್ಕೊಂಡು ಅವರು ಅದನ್ನ ಮಾಹಿತಿ ಪಡ್ಕೊಂಡು ಹೋಗ್ಬೋದು. ಜೊತೆಗೆ ಸರ್, ತಳಿಗಳ ಸಂಗ್ರಹಣೆ ಬಹಳ ಮುಖ್ಯವಾಗುತ್ತೆ, ಆ ಒಂದು ತಳಿ ಸಂಗ್ರಹಣೆ ತಾವು ಯಾವ ತರ ಮಾಡ್ತಾ ಇದ್ದೀರಾ? ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈ ತಳಿ ಸಂಗ್ರಹಣೆ ಅನ್ನೋದು ಆಲ್ರೆಡಿ ನಾವು ಈಗ ಇಲ್ಲಿ ನಮ್ಮಲ್ಲಿ ಭೌಗೋಳಿಕ ಗುರುತಿಸುವಿಕೆ ಅಂತೇಳಿ ಮಾಡಿ ಒಂದು GIR ಸೆಂಟರ್ ಕೊಟ್ಟಿದ್ದಾರೆ, ಎಸ್ಪೆಷಲಿ ಫಾರ್ ಅಪ್ಪೆಮಿಡಿ. GIR ಅಂದ್ರೆ ಏನಪ್ಪ ಗುರುತಿಸುವಿಕೆ ಅಂತೇಳಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇದು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮಲೆನಾಡು, ಇದು ಮೈಸೂರಲ್ಲಿ ಮೈಸೂರು ಬನಾನಾ ಇತ್ತಲ್ಲ, ಆ ಬನಾನಾನ ಕೂಡ ಇಲ್ಲ, ಏನಂದ್ರೆ ಅದು ಆಲ್ರೆಡಿ ಏನು ಇಲ್ದಂಗೆ ಆಗೋಗಿದೆ, ಡಿಸೀಸ್ಗಳೆಲ್ಲ ಬಂದು ಅದನ್ನ ಬೆಳೆಸುವಂತದ್ದು. ಅದು ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು, ಅಳಿವಿನಂಚಿನಲ್ಲಿರುವಂತಹವು ಕೆಲವೊಂದು ಇದಾವೆ, ಅದರಲ್ಲಿ ನಮ್ಮ ಅಪ್ಪೆಮಿಡಿನೂ ಕೂಡ ಒಂದು ಸೇರಿದೆ. ಅದೇ ರೀತಿ ನಮ್ಮಲ್ಲಿ ಭೌಗೋಳಿಕ ಗುರುತಿಸುವಿಕೆ ಒಳಗೆ GIR ಸೆಂಟರ್ ಮಾಡಿ ನಮ್ಮ ಯಳವರಸಿ ತೋಟಗಾರಿಕಾ ಕ್ಷೇತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಫೀಸು, ಅದಕ್ಕೆ ಒಂದು ರೈತರ ಒಂದು ಒಕ್ಕೂಟ ಎಲ್ಲವೂ ಕೂಡ ಇದೆ ಇಲ್ಲಿ. ಈ ಒಂದು GIR ಸೆಂಟರ್ ಅಂತ ಹೇಳಿದ್ರೆ ಅದು ಈ ತಳಿಗಳಿಗೆ ಯಾವ ರೀತಿ ಪೂರಕವಾಗಿ ಸಹಾಯ ಆಗುತ್ತೆ ಅಂತ ಹೇಳ್ತೀರಿ? ಸರ್, ಅದು ನಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮತ್ತೆ ಅದು GIR ಅಂತ ಹೇಳೋದ್ರಂದ್ರೆ ಏನಂದ್ರೆ, ಇಲ್ಲಿ ಅಪ್ಪೆಮಿಡಿಗೆ ನಮ್ಮ GIR ಸೆಂಟರ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಣಕಾಸಿನ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಆ ಹಣಕಾಸಿನ ವ್ಯವಸ್ಥೆ ಮಾಡಿದಾಗ ನಾವು ಅದನ್ನ ಅಭಿವೃದ್ಧಿಪಡಿಸಬಹುದು. ಇಲ್ಲಿ ನಾವು ಆಲ್ರೆಡಿ ಸಾಕಷ್ಟು ಅಭಿವೃದ್ಧಿಪಡಿಸಿದೀವಿ. ಅದರಲ್ಲಿ ಯಾವ ತರ ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ಒಂದು 3,000 ಗಿಡ ಅಪ್ಪೆಮಿಡಿ ಗಿಡಗಳನ್ನ ಪ್ಲಾಂಟಿಂಗ್ ಮಾಡಿದೀವಿ. ಇಲ್ಲಿ ಪ್ಲಾಂಟಿಂಗ್ ಮಾಡಿರೋ 3,000 ವೆರೈಟಿಗಳು ಕೂಡ ಬೇರೆ ಬೇರೆ ವೆರೈಟಿಗಳು, ಬೇರೆ ಬೇರೆ ಪ್ರದೇಶದಲ್ಲಿ, ಅಂದ್ರೆ ನಮ್ಮ ಮಲೆನಾಡಲ್ಲಿ ಸಹ್ಯಾದ್ರಿ ತಪ್ಪಲಲ್ಲಿ ಸಿಗುವಂತ ವೆರೈಟಿಗಳೇ ಇಲ್ಲಿ. ಈ ಅಪ್ಪೆಮಿಡಿ ಅನ್ನೋದು ಬಯಲುಸೀಮೆಯಲ್ಲಾಗ್ಲಿ ಬೇರೆ ಬೇರೆ ಊರುಗಳಲ್ಲಿ ಆದ್ರೂ ಸಿಗೋದಿಲ್ಲ. ಇದು ಏನು ಈ ಶಿರಸಿ, ಮುಂಡಗೋಡು, ಸಿದ್ದಾಪುರ, ಸಾಗರ, ತೀರ್ಥಹಳ್ಳಿ, ಹೊಸನಗರ ಈ ಭಾಗಗಳಲ್ಲಿ ಸಿಗುವಂತ ಅಪ್ಪೆಮಿಡಿ ತಳಿಗಳ ವೆರೈಟಿಗಳನ್ನೆಲ್ಲ ಸಂಗ್ರಹಣೆ ಮಾಡಿ ನಾವು ಪ್ಲಾಂಟಿಂಗ್ ಮಾಡಿದೀವಿ. ಪ್ಲಾಂಟಿಂಗ್ ಮಾಡಿ ಅದರದ್ದು ಒಂಥರ ಜೀನ್ ಬ್ಯಾಂಕ್ ತರ ಕಲೆಕ್ಷನ್ ಮಾಡಿದೀವಿ. ಎಲ್ಲಾ ವೆರೈಟಿಗಳನ್ನ ಜೀನ್ ಬ್ಯಾಂಕ್ ತರ ಕಲೆಕ್ಷನ್ ಮಾಡಿದೀವಿ. ಆ ಕಲೆಕ್ಷನ್ ಮಾಡಿರೋ ವೆರೈಟಿಗಳಲ್ಲಿ ಈಲ್ಡ್ ಬರ್ತಾ ಇದೆ. ಈಗ ಆಲ್ರೆಡಿ ಅಲ್ಪ ಪ್ರಮಾಣದಲ್ಲಿ ಈಲ್ಡ್ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದ್ರ ಈಲ್ಡ್ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನಾವ್ ಹೆಂಗೋ ಇಲ್ಲಿ ಸಸ್ಯ ಉತ್ಪಾದನೆ ಮಾಡೋದ್ರಿಂದ ಆ ಸಸಿಗಳನ್ನ ಸಹಾಯನ ತಗೊಂಡ್ಬಿಟ್ಟು ಅದನ್ನು ಮತ್ತೆ ನಾವು ಅದನ್ನ ಕಸಿ ಕಟ್ಟಿ ಗ್ರಾಫ್ಟಿಂಗ್ ಮಾಡಿ ರೈತರಿಗೆ ಈ ವೆರೈಟಿಗಳನ್ನ ನೀವು ಹಾಕಿ ಇದ್ರದ್ದು ಡಿಮಾಂಡ್ ಇದೆ ಅಂತ ಅವರಿಗೂ ಕೂಡ ನಾವು ಮಾಹಿತಿ ಕೊಡಬಹುದು. ಮತ್ತೆ ಅದನ್ನ ಆ ವೆರೈಟಿನೂ ಕೂಡ ನಾವು ಉಳಿಸಬಹುದು, ಅದನ್ನ ಬೆಳೆಸಬಹುದು, ಮತ್ತೆ ಅದಕ್ಕೆ ರೈತರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಲಾಭದಾಯಕವಾಗಿರುತ್ತೆ ಅಂತ ಹೇಳಬಹುದು. ಸರ್, ಈ ಜಿಐಆರ್ ನ ಉದ್ದೇಶಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಜಿಐಆರ್ ಉದ್ದೇಶಗಳು ಅಂದ್ರೆ ಜಿಐಆರ್ ಅನ್ನೋದು ನಾನು ಹೇಳದ್ನಲ್ಲ, ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಜಿಐಆರ್ ಅಂತ ಗುರುಸಿದ್ರೆ ಭೌಗೋಳಿಕ ಗುರುಸ್ಬೇಕು ಅಂತ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದೇದು, ನಮ್ಮಲ್ಲಿ ಭಟ್ಕಳ ಮಲ್ಲಿಗೆ ಅಂತ ಒಂದು ಮಲ್ಲಿಗೆ ಇದೆ, ನೀವು ಕೇಳಿರ್ಬೋದು. ಅದಕ್ಕೂ ಕೂಡ ಜಿಐಆರ್, ಈಗಾದ್ರೆ ಆ ಮಲ್ಲಿಗೆ ಸಿಗೋದಿಲ್ಲ, ಅದನ್ನು ಕೂಡ ಗುರುಸಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಅಸ್ಸಾಂ ಟೀ, ಅಸ್ಸಾಂ ಟೀನು ಕೂಡ ಭೌಗೋಳಿಕ ಗುರುತಿಸುವಿಕೆಯಲ್ಲಿ ಅದನ್ನು ಕೂಡ ಗುರುತಿಸಿದ್ದಾರೆ. ಗುರುತಿಸಿ ಆ ಬೆಳೆನ ಬೆಳೆಸ್ಕೋಬೇಕು ಅಂತೇಳಿ ಮಾಡಿದ್ದಾರೆ. ಮೈಸೂರು ಬನಾನ, ನಂಜನಗೂಡು ರಸಬಾಳೆ ಅಂತ ಹೇಳ್ತಾರೆ. ನಂಜನಗೂಡು ರಸಬಾಳೆನು ಕೂಡ ಈಗ ಎಂಡ್ ಸ್ಟೇಜ್ ಅಲ್ಲಿ ಇದೆ. ಅದು ಅದನ್ನ ಡೆವಲಪ್ ಮಾಡಲಿಕ್ಕೆ ಈಗ ಈ ಜಿಐಆರ್ ಗಳು ಅದನ್ನು ಗುರುತಿಸಿ ಅದಕ್ಕೆ ಸಹಾಯ ಮಾಡಿ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಿಬಿಟ್ಟು ಆ ವೆರೈಟಿಗಳನ್ನ ಈಗ ರೆಡಿ ಮಾಡಿ ರೈತರ ಪ್ಲಾಟ್ಗಳಿಗೆ ಮತ್ತೆ ಬರೋದರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಬೆಳೆಗಳಿಗೆ ಗುರುತಿಸ್ಕೊಂಡಿದ್ದಾರೆ, ಸಾಕಷ್ಟು ಬೆಳೆಗಳು ಗುರುಸ್ಕೊಂಡಿದ್ದಾರೆ. ಆ ಬೆಳೆಗಳಿಗೆ ಅವರು ಸಹಾಯಧನ ಕೊಡೋದ್ರಿಂದ, ಅವ್ರು ಗುರುಸೋದ್ರಿಂದ ಈ ಬೆಳೆಗಳು ಈಗ ಅದರ ಹೆಂಡ ಸ್ಥಿತಿಗೆ ತಲುಪಿರೋದ್ರಿಂದ ಈಗ ನಮಗೆ ಅದು ಸಿಗುತ್ತೆ. ಈ ರೀತಿ ಸೆಂಟರ್ ಮಾಡಿರೋದ್ರಿಂದ ಅದನ್ನ ಎಲ್ಲೆಲ್ಲಿ ಅಲ್ಪ ಸ್ವಲ್ಪ ಇರೋದನ್ನೆಲ್ಲ ಕಲೆಕ್ಷನ್ ಮಾಡ್ಕೊಬಂದು ಅದನ್ನ ಡೆವಲಪ್ ಮಾಡಿ ಮತ್ತೆ ಏನು ರೈತರಿಗೆ ಅದನ್ನ ಸಿಗೋ ತರ ಮಾಡ್ತಾ ಇದ್ದಾರೆ. ಹಾಗಿರೋದ್ರಿಂದ ಈ ಜಿಐಆರ್ ಆಗಿ ಗುರುಸೋದ್ರಿಂದ ಯಾವ ನಮ್ಮ ಬೆಳೆಗಳು ಈಗ ಹೋಗ್ತಾ ಇದ್ದೇವೆ ಅನ್ನೋ ಬೆಳೆಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಿ ಇಟ್ಕೋಬಹುದು ಅನ್ನೋದೊಂದು ಒಳ್ಳೆಯ ಉದ್ದೇಶ ಇದು. ತಮ್ಮ ಒಂದು ಈ ಕೇಂದ್ರಕ್ಕೆ ಬಂದ್ರೆ ಯಾವ್ಯಾವ ತಳಿಗಳನ್ನ ತಾವು ಸಂರಕ್ಷಣೆ ಮಾಡಿದರೆ ಯಾವ್ಯಾವ ತಳಿಗಳು ಸಿಗಬಹುದು ಅಂತ ರೈತರಿಗೆ ಹೇಳ್ತೀರಿ ಸರ್? ಸರ್, ಈಗ ನಾವು ಈಗ ಆಲ್ರೆಡಿ ಎಲ್ಲ ವೆರೈಟಿಗಳನ್ನ ಅಪ್ಪಿಮಿಡಿಗೆ ಸಂಬಂಧಪಟ್ಟಂಗೆ ಎಲ್ಲ ವೆರೈಟಿಗಳನ್ನ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ. ಈಗೆಲ್ಲವೂ ಕೂಡ ನಮ್ದೇ ಪ್ಲಾಟ್, ಡೆಮೋ ಪ್ಲಾಟ್ ಇದೆ. 3,000 ಡಿಫ್ರೆಂಟ್ ಅಪ್ಪಿಮಿಡಿ ಗಿಡಗಳು ಇದಾವೆ, ಡಿಫ್ರೆಂಟ್ ಏಜಸ್ ಗಿಡಗಳು ಇದಾವೆ. ಆ ಏಜಸ್ ಗಿಡದಲ್ಲಿ ಡಿಫ್ರೆಂಟ್ ಈ ಸ್ವಲ್ಪ ಈಲ್ಡ್ಗಳು ಸ್ಟಾರ್ಟ್ ಆಗಿದೆ, ಅಲ್ಪ ಸ್ವಲ್ಪ ಈಲ್ಡ್ಗಳು ಸ್ಟಾರ್ಟ್ ಆಗಿದೆ. ಈಲ್ಡ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಈಲ್ಡ್ ಬರೀರೋಂತ ಸಹಾಯ ತಗೊಂಡ್ಬಿಟ್ಟು ಅದರದೇ ಸಸಿ ಉತ್ಪಾದನೆ ಮಾಡ್ತೀವಿ. ಅದನ್ನೇ ಮಾಡಿ ರೈತರಿಗೆ ಕೊಡ್ತೀವಿ, ನೋಡಿ ನಾವು ಈ ರೀತಿ ಮಾಡಿದ್ವಿ, ಈ ರೀತಿ ಇದು ಮಾಡಿ ಕಲೆಕ್ಷನ್ ಮಾಡಿಬಿಟ್ಟು ಈ ವೆರೈಟಿನ ರೆಡಿ ಮಾಡಿದೀವಿ, ಈ ವೆರೈಟಿ ನೀವು ತಗೊಂಡೋಗಿ ಹಾಕ್ಬೋದು, ನಮ್ಮಲ್ಲಿ ಇಳುವರಿ ಬರ್ತಾ ಇದೆ ಅಂತ ಹೇಳ್ಕೊಂಡು ರೈತರಿಗೆ ತೋರಿಸ್ಬಿಟ್ಟು ನಾವು ಅದನ್ನ ಅಪ್ಪಿಮಿಡಿನ ನಾವು ಗಿಡಗಳನ್ನ ರೆಡಿ ಮಾಡಿಬಿಟ್ಟು ರೈತರಿಗೆ ಮಾಡೋದ್ರಿಂದ ಯಥೇಚ್ಛವಾಗಿ ಎಲ್ಲಾ ಕಡೆನೂ ಆ ಅಪ್ಪಿಮಿಡಿ ಸಿಗುತ್ತೆ. ಮತ್ತೆ ಅದ್ರ ಡಿಮಾಂಡು ಇರೋದು ಹೌದು, ಇಲ್ಲಿ ಸಿಕ್ಕಾಪಟ್ಟಲೆ ಡಿಮಾಂಡ್ ಇರೋದ್ರಿಂದ ಅಪ್ಪಿಮಿಡಿ ಕನ್ಸ್ಯೂಮರ್ಸ್ ಲಾರ್ಜ್ ರೇಂಜ್ ಅಲ್ಲಿ ಇರೋದ್ರಿಂದ ಇಲ್ಲಿ ರೈತರಿಗೆ ಇದ್ರದ್ದು ಬೆಲೆನೂ ಸಿಗುತ್ತೆ, ಮತ್ತೆ ಆ ಬೆಳೆನೂ ಉಳಿಸ್ದಂಗ ಆಗತ್ತೆ. ಅದ್ರ ಜೊತೆಗೆ ಮತ್ತೆ ಏನಿದೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ತರಬೇತಿಗಳು ಮಾಡ್ತೀವಿ. ತರಬೇತಿಗಳಂದ್ರೆ ಈ ನರ್ಸರಿಗೆ ಸಂಬಂಧಪಟ್ಟಂಗೆ ಮಹಿಳಾ ಸಂಘಗಳಾಗಿರ್ಬೋದು ಮತ್ತೆ ಇತರೆ ರೈತರು ಆಗಿರ್ಬೋದು, ಅವರಿಗೆಲ್ಲ ತರಬೇತಿಗಳನ್ನು ಕೊಡ್ತಿರ್ತೀವಿ ಪ್ಲಾಟ್ ಅಲ್ಲಿ. ಮೊದಲೇ ನೀವು ನಮಗೆ ಒಂಚೂರು ಮಾಹಿತಿ ಕೊಡ್ಕೊಂಡ್ ಬಂದ್ರೆ ನಾವು ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೀವಿ. ಜೊತೆಗೆ ತಳಿ ಬಗ್ಗೆ ಹೇಳ್ತಾ ಇದ್ರು ಸರ್, ಮತ್ತು ಈ ಅಪ್ಪೆಮಿಡಿ ಜೊತೆಗೆ ಬೇರೆ ಬೇರೆ ಯಾವ ತಳಿಗಳನ್ನು ತಾವಿಲ್ಲಿ ಸಂರಕ್ಷಣೆ ಮಾಡಿದ್ರಾ ಅಂತ? ಇಲ್ಲ, ನಮ್ಮಲ್ಲಿ ಮೇನ್ ಸಂರಕ್ಷಣೆ ಮಾಡಿದ್ದು ಅಪ್ಪೆಮಿಡಿ, ಅದು ಹೊರತುಪಡಿಸಿ ಉಳಿಕಿದ್ದು ಸಂರಕ್ಷಣೆ ರೇಂಜ್ ಅಲ್ಲಿ ಇಲ್ಲ. ನಾವು ಬೆಳೆಸಿದೀವಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಗಳನ್ನ ಬೆಳೆಸಿದೀವಿ. ಈ ಫಾರ್ ಎಕ್ಸಾಂಪಲ್ ತೆಂಗು ಹೇಳೋದಾದ್ರೆ, ನಾನು ಹೇಳದ್ನಲ್ಲ T into D ಹೈಬ್ರಿಡ್ ವೆರೈಟಿ, ಅದು ಅಂದ್ರೆ ಕುಬ್ಜ ತಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ. ಡಿಜೆ ಹೈಬ್ರಿಡ್ ಅಂತ ಬರುತ್ತೆ ಅಲ್ಲಿ, ಅದರಲ್ಲಿ ಡಿಜೆ ಹೈಬ್ರಿಡ್ ಅಲ್ಲಿ ಸೌಪೂರ್ಣಿಕ ಅಂತ ಬರುತ್ತೆ, ಪೂರ್ಣಮಿ ಅಂತ ಬರುತ್ತೆ. ಈ ವೆರೈಟಿಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡ್ಕೊಂಡಿದೀವಿ. ಪ್ಲಸ್ ಅದ್ರ ಜೊತೆಗೆ ಮಲೇಷಿಯನ್ ಆರೆಂಜ್ ಡಾರ್ಫ್ ಅಂತ, ಚೌಗಾಟ್ ಆರೆಂಜ್ ಡಾರ್ಫ್ ಅಂತ, ಈ ವೆರೈಟಿಗಳನ್ನು ಕೂಡ ಮಾಡಿದ್ವಿ. ಈಗ ಆಲ್ರೆಡಿ ಪ್ಲಾಟ್ ಇದೆ, ಕುಬ್ಜ ತಳಿಯಲ್ಲೇ ಗಿಡ್ಡ ತಳಿಯಲ್ಲೇ ನಮಗೆ ಕೈಗೆ ಈಸಿಯಾಗಿ ಸಿಗೋ ರೀತಿಯಲ್ಲಿ ಇಳುವರಿ ಬರ್ತಾ ಇದೆ. ನೀವು ಅದನ್ನ ನೀವು ಪ್ರಾಕ್ಟಿಕಲಿ ಬಂದು ಕೂಡ ನಮ್ಮಲ್ಲಿ ನೋಡಬಹುದು. ನೀವು ಮುಂದಿನ ದಿನಗಳಲ್ಲಿ ಏನಾದರೂ ಪ್ಲಾಟ್ ಮಾಡೋದಿದ್ರೆ, ಓ ಈ ರೀತಿ ಬೆಳೆದಿದ್ದಾರೆ ಬೆಳಿಬಹುದು ನಾವು ಅಂತ ನೀವು ಬಂದು ಚೆಕ್ ಇದು ಒಂದು ಮಾದರಿ ಕ್ಷೇತ್ರವನ್ನು ನೋಡ್ಕೊಂಡ್ಬಿಟ್ಟು ನೀವು ಮಾಡಬಹುದು. ಅದೇ ರೀತಿ ನೀವು ಕ್ಯಾಶು ಮಾದರಿ ಕ್ಷೇತ್ರದಲ್ಲಿ ಒಂದು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಇರುವಂತಹ ವೆರೈಟಿಗಳನ್ನು ಒಂದು 6-7 ವೆರೈಟಿಗಳನ್ನು ನಾವು ಸಂರಕ್ಷಣೆ ಮಾಡಿದೀವಿ. ಆ ರೀತಿ ಹೇಳೋದಾದ್ರೆ ಉಲ್ಲಾಳ್ ವೆರೈಟಿಗಳನ್ನು ಸಂರಕ್ಷಣೆ ಮಾಡಿದೀವಿ, ಪ್ಲಸ್ ವೆಂಗುರ್ಲಾ ವೆರೈಟಿಗಳು, ವೆಂಗುರ್ಲಾದಲ್ಲಿ 4, 6, 7, 9 ಈ ವೆರೈಟಿಗಳನ್ನು ಕೂಡ ನಾವು ಇಲ್ಲಿ ಹಾಕಿದೀವಿ. ಮತ್ತೆ VRI 3 ರುದ್ದಾಚಲಂ 3 ವೆರೈಟಿ ಅಂತ ಸ್ವಲ್ಪ ಟ್ರೆಂಡಿಂಗ್ ಇರುವಂತಹ ವೆರೈಟಿ, ಮತ್ತೆ ಕುಬ್ಜವಾಗಿ ಬರುವಂತಹ ವೆರೈಟಿ, ಆ ವೆರೈಟಿಗಳನ್ನ ಕೂಡ ಹಾಕಿದೀವಿ ನಾವು. ನಮ್ಮಲ್ಲಿ ಈಗ ಸುಮಾರು ಒಂದು 7 ವೆರೈಟಿಗಳು ಕ್ಯಾಶು ಇದೆ. ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಸಸಿ ಉತ್ಪಾದನೆ ಮಾಡಬೇಕಾದ್ರೆ ಅದರದೇ ಸಯಾನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಸಸಿನ ಉತ್ಪಾದನೆ ಮಾಡ್ತೀವಿ. ಅದೇ ರೀತಿ ಹಲ್ಸ್, ಹಲ್ಸಲ್ಲೂ ನಮ್ಮಲ್ಲಿ ಮಾದರಿ ಕ್ಷೇತ್ರ ಇದೆ. ಹಲ್ಸ್ ಮಾದರಿ ಕ್ಷೇತ್ರದಲ್ಲಿ ಹೇಳೋದಾದ್ರೆ ಡಿಫ್ರೆಂಟ್ ವೆರೈಟೀಸ್ಗಳಿದ್ದಾವೆ. ನಿಮಗೆ ಗೊತ್ತಿರೋ ಹಂಗೆ ನೀವು ಸಾಕಷ್ಟು ವೆರೈಟಿಗಳು ನೋಡಿದ್ದೀರಿ. ನಮ್ಮಲ್ಲಿ ಗಮ್ಲೆಸ್ ವೆರೈಟಿಗಳಿದ್ದಾವೆ, ಮತ್ತೆ ರುದ್ರಾಕ್ಷಿ ಬಕ್ಕೆಗಳಿದ್ದಾವೆ, ರುದ್ರಾಕ್ಷಿಯಲ್ಲಿ ಗಮ್ಲೆಸ್ ಇದೆ, ಮತ್ತೆ ಥೈಲ್ಯಾಂಡ್ ವೆರೈಟಿಗಳಿದ್ದಾವೆ, ಮತ್ತೆ ಪ್ರಕಾಶ್ ಚಂದ್ರ ಅಂತ ಬಕ್ಕೆ ಇದೆ, ಮಂಕಳಲ್ಲೇ ರೆಡ್ ಅನ್ನೋದಿದೆ, ಮತ್ತೆ ಕೆಳದಿ ಮಹಾರಾಜರ ಬಕ್ಕೆ ಇದೆ, ಮತ್ತೆ ಇದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ಗಳು, ಜಾಕ್ ಫ್ರೂಟ್ ವೆರೈಟಿಗಳು ಬ್ಲಾಕ್ ವೈಸ್ ಮಾಡಿ ಹಾಕಿದೀವಿ. ಈಗ ಅದರಲ್ಲಿ ಇಳುವರಿ ಬರ್ಲಿಕ್ಕೆ ಶುರು ಆಗಿದೆ. ಈ ವರ್ಷ ಮೊದಲೇ ಇಳುವರಿ ಬಂದಿದೆ, ಅಲ್ಪ ಸ್ವಲ್ಪ ಬಂದಿದೆ. ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲಾ ಪ್ರಮಾಣದ ವೆರೈಟಿಗಳು ಮಧ್ಯೆ ಬರುತ್ತೆ ಅಂತ ನಾ ಹೇಳ್ಬಹುದು. ಒಟ್ಟಲ್ಲಿ ತಮ್ಮ ಒಂದು ತೋಟಗಾರಿಕಾ ಕ್ಷೇತ್ರಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ಮತ್ತೆ ಇಷ್ಟೆಲ್ಲ ಗಿಡಗಳನ್ನ ರೈತರು ನೋಡಿ ತಗೊಂಡು ಹೋಗ್ಬಹುದು? ಹೌದು, 100% ಎಲ್ಲಾ ರೈತರುಗಳಿಗೂ, ಸಾಗರ ತಾಲೂಕಿನವರು ಅಂತಲ್ಲ, ಯಾರೇ ರೈತರು ಬಂದ್ರು ನಮ್ಮ ಕರ್ನಾಟಕದಲ್ಲ, ಬೇರೆ ರಾಜ್ಯಗಳಿಂದ ಯಾರೇ ಬಂದ್ರು ನಮ್ಮಲ್ಲಿರುವಂತ ಗಿಡಗಳನ್ನ ಯಾರು ಮೊದಲು ಬಂದರೋ ನಮ್ಮ ಮೊದಲ ಆದ್ಯತೆ ಮೇರೆಗೆ ನಾವೆಲ್ಲಾ ರೈತರುಗಳಿಗೂ ಕೊಡ್ತೀವಿ. ನಮ್ಮಲ್ಲಿ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ಎಲ್ಲಾ ರೈತರುಗಳಿಗೂ ಸಿಗುತ್ತೆ. ಮತ್ತೆ ಹೊರ ರಾಜ್ಯಗಳಿಂದನೂ ಕೂಡ ಬಂದು ನಮ್ಮ ಹತ್ರ ಈಗ ಆಲ್ರೆಡಿ ಸ್ಪೈಸಸ್ ಬೆಳೆಗಳನ್ನ ಏನೇ ಹೇಳದ್ನಲ್ಲ, ಏಲಕ್ಕಿ, ಲವಂಗ, ಜಾಯಿಕಾಯಿ, ಕಾಳುಮೆಣಸು, ಈ ಎಲ್ಲಾ ಗಿಡಗಳನ್ನು ಈಗ ಆಲ್ರೆಡಿ ನಮ್ಮ ಹತ್ರ ಖರೀದಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಆಸಕ್ತ ರೈತರು ಯಾವುದೇ ತಾಲೂಕಿನವ್ರಿರ್ಬೋದು, ಯಾವುದೇ ರಾಜ್ಯದವ್ರು ಇರ್ಬೋದು, ಯಾವುದೇ ಡಿಸ್ಟಿಕ್ನವ್ರು ಇರ್ಬೋದು, ಆಸಕ್ತ ರೈತರು ಬಂದ್ಬಿಟ್ಟು ನೀವು ನಮ್ಮ ಹತ್ರ ಭೇಟಿ ಮಾಡಿ ನೀವು ನಮ್ಮ ಹತ್ರ ಖರೀದಿ ಮಾಡ್ಕೊಂಡು ಹೋಗ್ಬೋದು ಸರ್ಕಾರಿ ದರಗಳಲ್ಲಿ. ತಾವು ಇದುವರೆಗೂ ತಮ್ಮ ಒಂದು ಎಳವರ್ಸಿ ತೋಟಗಾರಿಕಾ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾಗರ ತಾಲೂಕು ಯಳವರಸಿ ತೋಟಗಾರಿಕಾ ಕ್ಷೇತ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರಮೇಶ್ ಬಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇನ್ನು ಮುಂದೆ ಕೇಳಿ ಸ್ವರಬದ ಪುಷ್ಪ ಪಿಎಂ ಮತ್ತು ತಂಡದಿಂದ ಜನಪದ ಗೀತೆಗಳು. ಮಗಳ ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ ಚೊಚ್ಚಲ ಬಸರಿಯ ಮಗಳ ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ ಹೊಡಿದೈತಿ ಅಡ್ಡ ಮಳೆ ತುಂಬಿದ ಈ ಹೊಳೆ ಹೆಂಗ ದಾಟಬೇಕು ಪರಿವಾರ ನಾವ್ ಹೆಂಗ ದಾಟಬೇಕು ಪರಿವಾರ ಹೊಡಿದೈತಿ ಅಡ್ಡ ಮಳೆ ತುಂಬಿದ ಈ ಹೊಳೆ ಹೆಂಗ ದಾಟಬೇಕು ಪರಿವಾರ ನಾವ್ ಹೆಂಗ ದಾಟಬೇಕು ಪರಿವಾರ ಓ ಗಂಗೌಗ ಕೈ ಮುಗಿದೇವ ಓಂಬಿ ಗಣ್ಣ ತುಂಬಿ ಹೊಳೆಯ ದಟಿಸ ಗಂಗೌಗ ಕೈ ಮುಗಿದೇವ ಓಂಬಿ ಗಣ್ಣ ತುಂಬಿ ಹೊಳೆಯ ದಟಿಸ ಗಂಗೌಗ ಕೈ ಮುಗಿದೇವ ಓಂಬಿ ಗಣ್ಣ ತುಂಬಿ ಹೊಳೆಯ ದಟಿಸ ಗಂಗೌಗ ಕೈ ಮುಗಿದೇವ ಓಂಬಿ ಗಣ್ಣ ತುಂಬಿ ಹೊಳೆಯ ದಟಿಸ ಬಾಲ ಚುಚ್ಚಲ ಬಸರಿ ಓಂಬಿ ಗಣ್ಣ ತುಂಬಿ ಹೊಳೆಯ ದಟಿಸ ಬಾಲ ಚುಚ್ಚಲ ಬಸರಿ ಓಂಬಿ ಗಣ ತುಂಬಿ ಹೊಳೆಯ ದಟಿಸ ಬಾಲ ಚುಚ್ಚಲ ಬಸರಿ ಓಂಬಿ ಗಣ್ಣ ತುಂಬಿ ಹೊಳೆಯ ದಟಿಸ ಬಾಲ ಚುಚ್ಚಲ ಬಸರಿ ಓಂಬಿ ಗಣ ತುಂಬಿ ಹೊಳೆಯ ದಟಿಸ ಕಳ್ಳ ಬಳ್ಳಿಯ ಕುಡಿಯ ಒಡಲಗ ಹೊತ್ತು ನಿಂದ ಮಗಳ ಕಳ್ಳ ಬಳ್ಳಿಯ ಕುಡಿಯ ಸಡಗರದಿ ನಾರಿ ಮಣಿ ಸಾಯಿ ಸಾಯಿ ಸಾಯಿ ಸಾಯಿ ಸಾ ಚೊಚ್ಚಲ ಬಸರಿಯ ಮಗಳ ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ ಚೊಚ್ಚಲ ಬಸರಿಯ ಮಗಳ ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ ಹೊಡಿದೈತಿ ಅಡ್ಡ ಮಳೆ ತುಂಬಿದ ಈ ಹೊಳೆ ಹಾಡಾಟಬೇಕು ಪರಿವಾರ ನಾವೇ ನಾದಾಟಬೇಕು ಪರಿವಾರ ಹೊಡಿದೈತಿ ಅಡ್ಡ ಮಳೆ ತುಂಬಿದ ಈ ಹೊಳೆ ಹಾಡಾಟಬೇಕು ಪರಿವಾರ ನಾವೇ ನಾದಾಟಬೇಕು ಪರಿವಾರ ಓ ಬಸರಿಯ ಮಗಳ ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ ಚೊಚ್ಚಲ ಬಸರಿಯ ಮಗಳ ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ ಹೊಡಿದೈತಿ ಅಡ್ಡ ಮಳೆ ತುಂಬಿದ ಈ ಹೊಳೆ ಹಾಗಾದಾಟಬೇಕು ಪರಿವಾರ ನಾವೆಂಗಾದಾಟಬೇಕು ಪರಿವಾರ ಹೊಡಿದೈತಿ ಅಡ್ಡ ಮಳೆ ತುಂಬಿದ ಈ ಹೊಳೆ ಹಾಗಾದಾಟಬೇಕು ಪರಿವಾರ ನಾವೆಂಗಾದಾಟಬೇಕು ಪರಿವಾರ ಸೋ ಭೂಲೋಕಕ್ಕೆ ಬಂದೆಲ್ಲೇ ಆಹಾ ಸಿರಿಗೌರ ನೀನು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಹೇಳು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಭೂಲೋಕಕ್ಕೆ ಭೂಲೋಕಕ್ಕೆ ಬಂದಲ್ಲೇ ಸಿರಿಗೌರ ನೀನು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಹೇಳು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಭೂಲೋಕಕ್ಕೆ ಭೂಲೋಕಕ್ಕೆ ಬಂದಲ್ಲೇ ಸಿರಿಗೌರ ನೀನು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಹೇಳು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಬ್ರಾಹ್ಮಣರಿಗೆ ಕೊಡಲೇನೆ ಸಿರಿಗೌರ ನಿನ್ನ ಬ್ರಾಹ್ಮಣರಿಗೆ ಕೊಡಲೇನೆ ಸಿರಿಗೌರ ನಿನ್ನ ಬ್ರಾಹ್ಮಣರಿಗೆ ಕೊಡಲೇನೆ ಸಿರಿಗೌರ ನಿನ್ನ ಬ್ರಾಹ್ಮಣರಿಗೆ ಕೊಡಲೇನೆ ಸಿರಿಗೌರ ನಿನ್ನ ಶ್ರಾವಣದ ಉಪವಾಸ ಸಿರಿಗೌರ ನೀನು ಯಾರಿಗೆ ಲಗ್ನಾನ ಜಗನಾನ ಮಾಡಲೆ ನಿನ್ನ ಪರಶಿವನಿಗೆ ಕೊಡಲೇನೆ ಸಿರಿ ಗೌರ ನಿನ್ನ ಪರಶಿವನಿಗೆ ಕೊಡಲೇನೆ ಸಿರಿ ಗೌರ ನಿನ್ನ ಪರಶಿವನಿಗೆ ಕೊಡಲೇನೆ ಸಿರಿ ಗೌರ ನಿನ್ನ ಪರಶಿವನಿಗೆ ಕೊಡಲೇನೆ ಸಿರಿ ಗೌರ ನಿನ್ನ ಆದರೂ ಆಗಲಿ ಪರಶಿವನು ನನ್ನ